ಎಲ್ಲಾ ಹೊಲ ತುಂಬಿರ್ತೈತಿ, ಆದ್ರೂ ನೀರ್ ಎಕ್ಸಸ್ ನೀರು ಬರ್ತೈತಿ, ಇದನ್ನ ಹೋಗ್ಬೇಕಂತಂದ್ರೆ ನಮಗೆ ಅದನ್ನ ಮರೆತು ಬಿಟ್ಟಿರ್ತೀವಿ, ಏನೋ ಆಗ್ತದೆ. ಅದು ಏನಿದೆಯಲ್ಲ ನಮ್ಮ ಭೂಮಿ ಮೇಲೆ ಪರಿಣಾಮವನ್ನ ಬೀರ್ತದೆ. ಎಕ್ಸಸ್ ನೀರು ಬಂದ್ರೆ ಎಲ್ಲಿ ಹೋಗ್ಬೇಕು? ಮುಂದಿನ ಹೊಲಕ್ಕೆ ಹೋಗ್ಬೇಕು. ಮುಂದಿನ ಹೊಲಕ್ಕೆ ಮುಂದೆ ಅಲ್ಲಿ ಡ್ರೇನೇ ಇಲ್ಲ ಅಥವಾ ಹಳ್ಳನೇ ಇಲ್ಲ ಅಂದ್ರೆ ಆ ಹೊಲದ ರೈತ ಏನ್ ಮಾಡ್ಬೇಕು? ತನ್ನ ಹೊಲದಾಗ ಹೆಚ್ಚು ನೀರನ್ನ ಶೇಖರಣೆ ಮಾಡಿ ಕುಂತ್ಕೋಬೇಕು. ಅತನ ಜಮೀನು ಹಾಳಾಯ್ತಲ್ಲ. ಈ ಪದ್ಧತಿಯಿಂದ ನಾನು ಇಲ್ಲಿ ಜಮಖಂಡಿಯಲ್ಲಿ ನೋಡಿದ್ದೇನೆ, ಅಲ್ಲಿ ತುಂಬಾ ಜಮೀನುಗಳು ಹಾಳಾಗಿದ್ದಾವೆ. ಮುಂದೆ ನೀರು ಕಳಿಸ್ಲಿಕ್ಕೆ ಜಾಗನೇ ಇಲ್ಲ. ಅವರ ಮೇಲಿನವರೆಲ್ಲರೂ ನೀರು ಬಿಟ್ಕೊಂಡು ಕುಂತ್ಕೊಂಡ್ರು, ಹೆಚ್ಚು ನೀರು ಈ ಕಡೆ ಬಿಟ್ರು, ಮುಂದೆ ಜಾಗ ಇಲ್ಲ. ಬಸ್ತು ಏನಪ್ಪ ಅಂದ್ರೆ ಈ ರೀತಿ ಕರುಳು ಮತ್ತು ಸವಳಾಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಪ್ರತಿಯೊಬ್ಬರು ಏನಿದೆಯಲ್ಲ ನಿರ್ಧಾರ ತೆಗೆದುಕೊಂಡು ಸಾಮೂಹಿಕವಾಗಿ ನಾವು ಏನಾದರೂ ಇದನ್ನು ನಾವು ಯೋಚನೆ ಮಾಡಿದ್ರೆ ಇದನ್ನು ನಿಭಾಯಿಸಲಿಕ್ಕೆ ಸಾಧ್ಯತೆ ಇದೆ, ನಮ್ಮ ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ, ಉತ್ತಮವಾದ ಪದ್ಧತಿಗಳಿದಾವ, ಸೌಲಭ್ಯಗಳಿದಾವೆ. ಇವತ್ತು ಯೂನಿವರ್ಸಿಟಿಯಲ್ಲಿ ಇರಬಹುದು, ಕೃಷಿ ಇಲಾಖೆಯಲ್ಲಿ ಅದನ್ನ ಸದ್ಬಳಕೆ ಮಾಡಿಕೊಂಡ್ರೆ ಖಂಡಿತ ಅನಾಹುತಗಳನ್ನು ತಪ್ಪಿಸಲಿಕ್ಕೆ ಸಾಧ್ಯತೆ ಇದೆ. ಅವರೇನು ಹೇಳ್ತಾ ಇದ್ದಾರೆ, ಹಾಲ್ಟ್ ಸಲೈನೈಸೇಷನ್ ಅಂತ. ಈಗಾಗಲೇ ನಮ್ಮ ದೇಶದಲ್ಲಿ 7-8 million hectares, ಈಗ 6.7 ಅಂತ ನಾವು ನೋಡಿದೀವಿ. ಈಗ 7-8 million hectares ಈ ಪ್ರದೇಶ ಸವಳು ಮತ್ತು ಜೌಗಾಗಿ ಮಾರ್ಪಾಡಾಗಿದೆ. ಇದೇ ರೀತಿ ಹೋದ್ರೆ ನಾವು ಮುಂದೆ ನಮ್ಮ ಆಹಾರ ಬೆಳೆಗಳನ್ನು ಏನ್ ಬೆಳಿತೀವಿ, ಎಲ್ಲಿಂದ ಬೆಳ್ಕೋತೀವಿ? ಮಣ್ಣಿನ ರಚನೆ ಹಾಳಾಯ್ತಪ್ಪ ಅಂದ್ರೆ ಸಸಿನೇ ಕುಂದ್ರಲ್ಲ, ಮುಳಕೆನೆ ಒಡೆಯಲ್ಲ ಅಂದ್ರೆ ಹೆಂಗ ಬೆಳೆ ಬೆಳೆಯಕ್ಕೆ ಸಾಧ್ಯತೆ ಇದೆ? ಅಂದ್ರೆ ಈಗೇನು ಈ ಮಣ್ಣಿನ ಆರೋಗ್ಯ ಕೆಟ್ಟ ಹೋಗ್ಬಿಡ್ತೈತಿ, ರಚನೆ ಹೋಗ್ಬಿಡ್ತದ, ಮಣ್ಣು ಅದು ಸಮಸ್ಯಾತ್ಮಕ ಮಣ್ಣು ಆಗಿಬಿಡ್ತದಲ್ಲ, ಇಂಥ ಮಣ್ಣನ್ನ ನಾವು ಮುಂದೆಂದು ಸುಧಾರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀರಿ? ಇಲ್ಲ, ಸಾಧ್ಯತೆ ಇದೆ. ಒಂದ್ ವೇಳೆ ಸಂಪೂರ್ಣವಾಗಿ ಹಾಳಾಯ್ತು, ಇನ್ನೊಂದು 5-10 years ನಾವು ಇದೇ ರೀತಿಯಾಗಿ ನಾವು ಮುಂದುವರೆದ್ರೆ ಮಣ್ಣು ಹಾಳಾಗಿ ಹೋಗ್ಬಿಟ್ರಪ್ಪ ಅಂತಂದ್ರೆ ಅದರಿಂದ ಏನು ಬೆಳೆಯಲಾರದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿಬಿಡ್ತದೆ. ನಿಮಗೆ ಉದಾಹರಣೆ ಕೊಡ್ಬೇಕಂತಂದ್ರೆ ಇಲ್ಲಿ ಮಾಳ್ನೂರ್ ಅಂತಕ್ಕಂಥ ಹುಣಸಿ ಹತ್ರ UKP ಪ್ರಾಜೆಕ್ಟ್ ನಲ್ಲಿ ಏನಿದೆ ಅಲ್ಲ, ಅಲ್ಲಿ ಇಸ್ಲಾಂಪುರ್ ದೇವಾಪುರ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಸುಮಾರು 250 hectares ಜಮೀನಿನಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಅವಾಗ ಏನು ಯೋಜನೆ ಹಾಕೊಂಡ್ರು, ಬಸಿಗಾಲುವೆ ಮುಖಾಂತರ ಮತ್ತು ಕೆಲವು ಸುಧಾರಿತ ಪದ್ಧತಿಗಳ ಮುಖಾಂತರ ಯಾವ ರೀತಿ ಆ ಜಮೀನನ್ನು ಸುಧಾರಿಸಬೇಕು ಅಂತೇಳಿ. ಯಾಕಂದ್ರೆ ನೀರು ಬಸ್ತು ಬರ್ತಾ ಇತ್ತು ಮೇನ್ ಕೆನಾಲ್ ಇಂದ, ಭೂಮಿ ಎಲ್ಲ ಸವಳು ಜೌಗ ಆಗ್ತಾ ಇತ್ತು. ಆ ನೀರನ್ನು ಹೊರಗೆ ಕಳಿಸಲಿಕ್ಕೆ ಎಲ್ಲಾ ಯೋಜನೆಯನ್ನು ತಯಾರಿಸಿ ಎಷ್ಟು ಅಂತರದಲ್ಲಿ ಬಸಿಗಾಲುವೆಯನ್ನು ಹಾಕಬೇಕು ಮತ್ತು ಎಷ್ಟು ಗಂಧಕ ಅಥವಾ ಜಿಪ್ಸಂ ಕೊಡಬೇಕಂತಕ್ಕಂಥ ಪದ್ಧತಿ ನಾವೆಲ್ಲ ನೋಡಿದೀವಿ, ಯಾವ ಬೆಳೆಗಳನ್ನು ಬೆಳಿಬೇಕು ಅಂತ. ಇವತ್ತು ಅವೆಲ್ಲ ಜಮೀನು ಸುಧಾರಣೆ ಆಗಿದ್ದಾವೆ, ರೈತರು ತುಂಬಾ ಏನಪ್ಪ ಅಂದ್ರೆ ಉಪಯೋಗ ಪಡೆದಿದ್ದಾರೆ. ಬಟ್ ಸುಧಾರಣೆ ಮಾಡಲಿಕ್ಕೆ ಖರ್ಚು ಎಷ್ಟಾಗುತ್ತೆ? ಅದು ಬಹಳ ಮುಖ್ಯವಾದಂಥದ್ದು. ಆಮೇಲೆ ಇಮಿಡಿಯೇಟ್ಲಿ ಆಗೋದಿಲ್ಲ, ಕನಿಷ್ಠ 1-2 years ಬೇಕು. ಆಮೇಲೆ ಬಸಿಗಾಲಿ ಹಾಕಿದ ಮೇಲೆ ನಮಗೆ ಏನಿದೆಯಲ್ಲ ಎಲ್ಲರೂ ಅದನ್ನ ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಂಡು ಹೋಗ್ಬೇಕು, ಅದನ್ನ ನಿರ್ವಹಣೆ ಮಾಡ್ಬೇಕಲ್ಲ, ನಿರ್ವಹಣೆ ಮಾಡಬೇಕು. ಅದನ್ನೆಲ್ಲ ತಪ್ಪಿಸಬೇಕಪ್ಪ ಅಂದ್ರೆ ಈ ಸೌಳಾಗುವಿಕೆಯನ್ನು ನಾವು ಮೊದಲು ನಮ್ಮ ಕೈಯಲ್ಲಿದೆ, ಈಗಲೇ ತಪ್ಪಿಸಬಹುದು. ಸ್ವಲ್ಪ ಸೌಳಾಗಿತ್ತಪ್ಪ ಅಂದ್ರೆ ಒಂದು ತೆರೆದ ಬಸಿಗಾಲುವೆಯನ್ನು ನಾವು ತಕೊಂಡ್ಬಿಟ್ರೆ ಖಂಡಿತ ನೀರು ಅದರ ಜೊತೆ ಬಸ್ತು ಹೋಗ್ಲಿಕ್ಕೆ ಸಾಧ್ಯತೆ ಉಂಟು. ಇಲ್ಲ ಅಂದ್ರೆ ಒಂದು ಸಣ್ಣ ಬಾವಿಯನ್ನ ತಕೋಬೇಕು, ನೀರೆಲ್ಲ ಬಸ್ತದ್ರಾಗ ಬರುತ್ತೆ ಹೆಚ್ಚಾದ ನೀರು. ನಮ್ಗೆ ಗಾಳಿ ಆಡ್ಬೇಕಲ್ಲ ಮುಖ್ಯವಾಗಿ. ನೀವು ಮಣ್ಣಲ್ಲಿ ಗಾಳಿನೇ ಆಡದೇ ಇದ್ರೆ ಬೇರುಗಳು ಹೆಂಗೇನಪ್ಪ ಅಂದ್ರೆ ಪೋಷಕಾಂಶಗಳನ್ನು ತಗೊಂಡು ಎಲ್ಲ ಕಳಿಸ್ಬೇಕು. ಸೊ ಅದಕ್ಕೆ ಮಣ್ಣಿನಲ್ಲಿರ್ತಕ್ಕಂಥ 1 meter ಆಳದ ಪ್ರದೇಶ ಏನಿದೆಯಲ್ಲ ಉತ್ತಮವಾದ ರೀತಿಯಲ್ಲಿ ನಾವು ಕಾಪಾಡ್ಕೋಬೇಕು. ಈಗ ಅಚ್ಚುಕಟ್ಟು ಪ್ರದೇಶದೊಳಗೆ ಹೆಚ್ಚು ನೀರು ಬೇಡುವಂತಹ ಬೆಳೆಗಳನ್ನು ಬೆಳಿಬಾರದು ಅನ್ನುವಂಥದ್ದು ಇದ್ದೇ ಇದೆ. ರೈತರು ಕಬ್ಬಾಗಲಿ ಭತ್ತಾಗಲಿ ಇಂಥವನ್ನು ಬೆಳಿಬಾರದು ಅಂತೇಳಿ, ಆದರೂ ಕೂಡ ನಮ್ಮ ರೈತರು ಬೆಳೀತಾ ಇದ್ದಾರೆ. ಬೆಳಿಬಾರದು ಅಂತಿಲ್ಲ, ಬೆಳಿಬೇಕು, ಆದ್ರೆ ವರ್ಷ ವರ್ಷ ಅದನ್ನ ಬೆಳೆದನ್ನ ಬಿಟ್ಟು ಒಂದು ಸಲ ಚೇಂಜ್ ಮಾಡ್ರಿ ಅಂತಕ್ಕಂಥದ್ದು ಒಂದು ನಾವೇನಿದೆಯಲ್ಲ ಇಲ್ಲಿ ವಿಚಾರ ಮಾಡಬೇಕಾಗಿದೆ. ಯಾರಿಗೋಸ್ಕರ? ನಮ್ಮ ಮಕ್ಕಳಿಗೋಸ್ಕರ, ಮುಂದಿನ ಪೀಳಿಗೆಗೆ ನಾವು ಉತ್ತಮವಾದ ಜಮೀನನ್ನು ಬಿಟ್ಟು ಹೋಗ್ಬೇಕಂತಂದ್ರೆ ನಾವು ನಿಜವಾಗ್ಲೂ ಇವತ್ತು ಎತ್ತಿಸಿಕೊಳ್ಳಬೇಕು ಸೋಮಶೇಖರವರೇ, ಮತ್ತು ಒಂದು ಯೋಜನೆಯನ್ನು ಸಿದ್ಧಪಡಿಸ್ಕೋಬೇಕು. ಒಂದು 10 years ದೃಷ್ಟಿಕೋನ ನಾವು ವಿಚಾರ ಮಾಡಿದ್ರೆ ಏನಾಗುತ್ತೆ, 10 years ಇದೇ ರೀತಿಯಲ್ಲಿ ಹೋದ್ರೆ ಖಂಡಿತ ಜಮೀನುಗಳು ಏನದವಲ್ಲ ಸವಳು ಮತ್ತು ಜವಗು ಆಗ್ಲಿಕ್ಕೆ ಉಂಟು. ಡಾಕ್ಟರ್ ಸಾಲಿಮಠ ಅವರೇ, ನೀವು ಈಗ ನಮ್ಮ ರೈತರಿಗೆ ಒಂದು ಪ್ಲಾನ್ ಕೊಡ್ರಿ. ನಮ್ಮ ರೈತರು ತಮ್ಮ ಮಣ್ಣಿನ ಆರೋಗ್ಯವನ್ನು ಸುಧಾರಣೆ ಮಾಡಿಕೊಳ್ಬೇಕು, ಈ ಸಲೈನೈಸೇಷನ್ ಆಗುವಂತದನ್ನ ತಪ್ಪಿಸಬೇಕು, ನಿಲ್ಲಿಸಬೇಕು ಅದನ್ನ, ಮತ್ತಾದ್ರು ಉತ್ಪಾದಕತೆ ಹೆಚ್ಚಾಗಬೇಕು ಅಂತಂದ್ರೆ ನಮ್ಮ ರೈತರು ಅಚ್ಚುಕಟ್ಟು ಪ್ರದೇಶದೊಳಗೆ ಇದ್ದಂತವ್ರು, ವಿಶೇಷವಾಗಿ ನೀರಾವರಿಯನ್ನ ಉಪಯೋಗ ಮಾಡ್ತಾ ಇರುವಂತವ್ರು ಏನು ಮಾಡಬೇಕು? ಸರಿ, ಈಗ ಏನಾಗಿದೆ, ಒಂದು ಇಲ್ಲಿ ತನಕ ನಾವೇನು ಕೃಷಿ ಮಾಡಿದ್ದೇವೆ, ಭತ್ತ ಅಥವಾ ಕಬ್ಬು ಆದ್ಮೇಲೆ ಕಬ್ಬು ಬೆಳೆದಿದ್ದೇವೆ, ನಮ್ಮ ಜಮೀನಲ್ಲಿ ಮಣ್ಣಿನ ಆರೋಗ್ಯ ಹೇಗಿದೆ ಅಂತಕ್ಕಂಥದ್ದನ್ನ ಮೊದಲು ನಾವು ಪರೀಕ್ಷೆ ಮಾಡಿಸ್ಬೇಕು. ಅದರಲ್ಲಿ ಏನ್ ಬೇಕಾಗಿದೆ, ಮಣ್ಣಿನ ರಸಸಾರ ಎಷ್ಟಿದೆ, ಮಣ್ಣಿನಲ್ಲಿನ ಉಪ್ಪಿನಾಂಶ ಅಂದ್ರೆ ಲವಣಾಂಶ ಎಷ್ಟಿದೆ, ವಿನಿಮಯ ಸೋಡಿಯಂ ಎಷ್ಟಿದೆ, ಕಾರ್ಬನೇಟ್ ಮತ್ತು ಬೈಕಾರ್ಬನೇಟ್ ಅಂಶ ಎಷ್ಟಿದೆ, ಇದನ್ನೆಲ್ಲ ನಾವು ಪರೀಕ್ಷೆ ಮಾಡ್ಕೊಂಡು ತಿಳ್ಕೊಂಡ್ರೆ ನಮ್ಮ ಮಣ್ಣಿನ ಆರೋಗ್ಯದ ಸ್ಥಿತಿಗತಿ ನಮಗೆ ಗೊತ್ತಾಗುತ್ತೆ. ಒಂದು ವೇಳೆ ನಾವು

ಹೊಲದಾಗ ಇರೋದು ಬಂಗಾರ, ಆ ಬಂಗಾರ ಯಾರು ಹಿಡ್ಕೋಬೇಕು? ಇದನ್ನ ಯಾರು ಕಳತನ ಮಾಡ್ಕೊಂಡು ಹೋಗ್ತಾರ? ಹೊಲದಾಗಿನ ಬಂಗಾರ ಯಾರು ಕಾಪಾಡ್ಕೋಬೇಕು? ಗಿಡ ಮರಗಳನ್ನು ಬೆಳೆಸಿದ್ರೆ ಮಾತ್ರ ನಮ್ಮ ಮಣ್ಣನ್ನು ಏನಿದೆಯಲ್ಲ ಕಾಪಾಡ್ತವೆ, ಮತ್ತು ಗಿಡ ಮರಗಳು ಸಾಕಷ್ಟು ಏನಿದೆಯಲ್ಲ ಸೂಕ್ಷ್ಮ ಪರಿಸರವನ್ನ ಅಭಿವೃದ್ಧಿಗೊಳಿಸ್ತವೆ. ಅದಕ್ಕಾಗಿ ಹಿಂದಿನ ಕಾಲಕ್ಕೆ ಏನು ಯಜಮಾನರು ಎಲ್ಲರೂ ಏನಪ್ಪ ಗಿಡ ಬೆಳೆಸಿದ್ರು, ನಾವು ಕಡ್ಕೊಂಡ್ ಬಂದೀವಿ, ಒಳ್ಳೆ ನಾವೇನಿದೆ ಗಿಡ ಮರಗಳನ್ನ ತರಬೇಕು ನಮ್ಮ ಜಮೀನಲ್ಲಿ. ಇದನ್ನು ಮಾಡಿದರೆ ನಾವು ಡೆಫಿನೆಟ್ಲಿ ಮುಂದಿನ ಪೀಳಿಗೆಗೆ ಒಂದು ಉತ್ತಮವಾದ ಪರಿಸರವನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ. ಅಂದ್ರೆ ಡಾಕ್ಟರೇ, ಈಗ ನಾವು ನೀರನ್ನ ಹೆಚ್ಚಿಗೆ ಬಳಸೋದ್ರಿಂದ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ತಾವು ಹೇಳ್ತಾ ಇದ್ದೀರಿ. ನಾವು ಕಡಿಮೆ ನೀರನ್ನ ಬಳಸಿ ಎಷ್ಟು ಸಾಧ್ಯದನೋ ಅಷ್ಟು ಸಮರ್ಥವಾಗಿ ನೀರಿನ ಬಳಕೆಯನ್ನ ಮಾಡಿ ಪ್ರತಿಯೊಂದು ಹನಿಯನ್ನ ನಾವು ಬಳಸಿಕೊಳ್ಬೇಕು. ಅದು ಬಹಳ ಮುಖ್ಯವಾದಂತಹದ್ದು. ಮೋರ್ ಕ್ರಾಪ್ ಪರ್ ಡ್ರಾಪ್ ಅನ್ನುವಂತಹ ಒಂದು ಯೋಜನೆಯನ್ನ ನಮ್ಮ ಮನಸ್ಸೊಳಗೆ ಯಾವತ್ತೂ ಇಟ್ಟುಕೊಳ್ಬೇಕು. ನಾವು ಅದರ ಪ್ರಕಾರ ನಾವು ಯಾವ ಬೆಳೆಗಳನ್ನ ಬೆಳಿಬಹುದು ಅಂತೀರಿ? ಈ ಪ್ರದೇಶದಲ್ಲಿ ನಿಜವಾಗ್ಲೂ ದೇವರು ಉತ್ತಮವಾದ ವಾತಾವರಣವನ್ನು ಕೊಟ್ಟಿದ್ದಾನೆ, ಒಳ್ಳೆ ಬಿಸಿಲು ಕೊಟ್ಟಿದ್ದಾನೆ, ಒಳ್ಳೆ ಮಣ್ಣಿದೆ, ಒಳ್ಳೆ ನೀರಿದೆ. ನಾವು ಇಲ್ಲಿ ಈಗಾಗಲೇ ಬೇರೆ ದೇಶಗಳನ್ನು ನೋಡ್ತಾ ಇದ್ದೇವೆ, ತರಕಾರಿಗಳನ್ನ, ಹೂವಿನ ಬೆಳೆಗಳನ್ನ, ಹಣ್ಣಿನ ಬೆಳೆಗಳನ್ನ ಯಾವ ಕಾಲದಲ್ಲಿ ಬೇಕು ಆ ಕಾಲದಲ್ಲಿ ಬೆಳೀತಾ ಇದ್ದಾರೆ. ಇದಕ್ಕೇನ್ ಬೇಕು? ಕಂಟ್ರೋಲ್ಡ್ ಕಂಡೀಷನ್ಸ್ ಬೇಕು, ಅಂದ್ರೆ ನಿಯಂತ್ರಣವಾದಂತಹ ಒಂದು ವಾತಾವರಣ ನಾವು ಸೃಷ್ಟಿ ಮಾಡ್ಕೋಬೇಕು. ಏನದು ನಿಯಂತ್ರಣವಾದ ವಾತಾವರಣ ಅಂದ್ರೆ, ಒಂದು ಹಸಿರು ಮನೆ ಅಲ್ಲ, ಗ್ರೀನ್ ಹೌಸ್ ಅಂತ ಇರಬಹುದು, ಪಾಲಿ ಹೌಸ್ ಕಲ್ಚರ್ ಇರಬಹುದು, ಶೇಡ್ ನೆಟ್ ಇರಬಹುದು. ಈಗ ದಾರಿಯಲ್ಲಿ ನೋಡ್ತಾ ಇದ್ದು ನಾವು ಜಮಖಂಡಿಯಿಂದ ಮುಂದಕ್ಕೆ ನೀವು ಬಂದು ಇದಕ್ಕೆ ಮಲಪ್ರಭಾಕ್ಕೆ ಹೋದ್ರೆ ದಾರಿಯಲ್ಲಿ ಸಾಕಷ್ಟು ನರ್ಸರಿ ಮಾಡಿದ್ದಾರೆ. ಕೇವಲ ನರ್ಸರಿ ಮಾಡಿದ್ದಾರೆ, ಬೆಳೆಗಳನ್ನು ಬೆಳೀತಾ ಇಲ್ಲ. ಯಾಕೆ ನಾವು ಟೊಮ್ಯಾಟೋವನ್ನು ನಾವು ಹಸಿರು ಮನೆಯಲ್ಲಿ ಬೆಳಿಬಾರದು? ಒಂದು ಎಕರೆದಲ್ಲಿ ನೀವು ಬೆಳೀರಿ, ಈ ಕ್ಯಾಪ್ಸಿಕಮ್ಮೇ ಬೆಳೀರಿ. ಹೆಚ್ಚಾಯ್ತಪ್ಪ ಅಂತಂದ್ರೆ ಅದನ್ನು ಒಳ್ಳೆ ಗ್ರೇಡಿಂಗ್ ಮಾಡಿ ಒಂದು ಕಂಪನಿ ಮಾಡಿ ನಾವು ಬೇರೆ ಕಡೆ ಸಾಗಾಣಿಕೆ ಮಾಡಲಿಕ್ಕೆ ಸಾಧ್ಯತೆ ಉಂಟು. ನಾವು ಅದಕ್ಕೆ ಇವನ್ ನಬಾರ್ಡ್ದಲ್ಲಿ ಸಾಕಷ್ಟು ಯೋಜನೆಗಳಾದವೆ. ಇವತ್ತು ಒಂದು 1,000 ಮಂದಿ ರೈತರದ ಏನಿದೆಯಲ್ಲ ಒಂದು ಒಕ್ಕೂಟ ಮಾಡಿದ್ರೆ ರೈತರದೇ ಒಂದು ಬ್ಯಾಂಕ್ ಮಾಡ್ಕೋಬಹುದು. ಅಂತವನ್ನು ಮಾಡಿಕೊಂಡು ಸರ್ಕಾರದ ಸೌಲಭ್ಯಗಳನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ನಾವೇನಿದೆಯಲ್ಲ ಶೇಡ್ ನೆಟ್ ಬಳಸಿಕೊಂಡು ಹಸಿರು ಮನೆಯನ್ನು ನಾವೇನಪ್ಪ ಮಾಡಿಕೊಂಡು ಎಲ್ಲಾ ತರಕಾರಿಗಳನ್ನ ವರ್ಷವಿಡೀ ಬೆಳಿಬಹುದು. ಅವಾಗ ನೀರು ಕಡಿಮೆ ಬೇಕಾಗುತ್ತೆ, ಮಣ್ಣಿಗೂ ಸಹಿತ ನೀರನ್ನು ಹೆಚ್ಚು ಕೊಡ್ತಾ ಇಲ್ಲ. ಆದ್ರೆ ವಾಣಿಜ್ಯ ಬೆಳೆಗಳನ್ನಲ್ಲಿ ಬೆಳೀತಾ ಇದ್ದೇವೆ. ಈಗ ಗುಲಾಬಿನೇ ತಗೊಳ್ರಿ, ಉತ್ತಮವಾದ ಗುಲಾಬಿ ಬೆಳಿಬಹುದು ಈ ಪ್ರದೇಶದಲ್ಲಿ, ಉತ್ತಮವಾದ ಜರ್ಬರ ಬೆಳಿಬಹುದು, ಆಮೇಲೆ ಮೆಣಸಿನಕಾಯಿ ಬೆಳಿಬಹುದು, ಟೊಮ್ಯಾಟೊ ಬೆಳಿಬಹುದು. ಇಂತಹ ಬೆಳೆಗಳನ್ನು ಬೆಳೆದು ಏನಿದೆಯಲ್ಲ ನಾವೇ ಏನಪ್ಪ ಅಂತಂದ್ರೆ ಹೊರದೇಶಕ್ಕೂ ಕೂಡ ಕಳಿಸ್ತಕ್ಕಂತ ಒಂದು ಸಾಧ್ಯತೆ ಉಂಟು. ಈ ರೀತಿ ಮಾಡಿದ್ರೆ ಖಂಡಿತ ನೀರು ಸದ್ಬಳಕೆ ಆಯ್ತು, ಮಣ್ಣು ಸದ್ಬಳಕೆ ಆಗುತ್ತೆ, ರೈತರು ಕೂಡ ಏನಿದೆಯಲ್ಲ ಆರ್ಥಿಕವಾಗಿ ಸದೃಢ ಆಗಲಿಕ್ಕೆ ಸಾಧ್ಯತೆ ಇದೆ. ಡಾಕ್ಟರ್, ಯಾರಾದರೂ ತಮಗೆ ಮಾತಾಡಿಸಿ ತಮ್ಮ ಸಲಹೆ ಸೂಚನೆ ತಗೋಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಅನ್ನು ಕೊಡ್ತೀರಿ? ದಯವಿಟ್ಟು ತಗೊಳ್ಳಿ ಸರ್, 9008354768. ಆತ್ಮೀಯರೇ, ಡಾಕ್ಟರ್ ಸರ್ವಜ್ಞ ಸಾಲಿಮಠ ಅವರು ಹೇಳಿದಂತಹ ಮೊಬೈಲ್ ನಂಬರ್ ಅನ್ನು ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9008354768 ಈ ನಂಬರ್ ನ ಸಂಪರ್ಕ ಮಾಡಿ ತಾವು ಮಾತಾಡಬಹುದು. ಒಳ್ಳೆಯದು ಡಾಕ್ಟರ್ ಸರ್ವಜ್ಞ ಸಾಲಿಮಠ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಅಚ್ಚುಕಟ್ಟು ಪ್ರದೇಶದೊಳಗೆ ಯಾವ ರೀತಿಯಾದಂತಹ ಸಮಸ್ಯೆಗಳು ಉದ್ಭವ ಆಗ್ತಾವೋ, ವಿಶೇಷವಾಗಿ ಮಣ್ಣಿನ ಆರೋಗ್ಯದ ಜೊತೆಗೆ ಯಾವ ರೀತಿ ಮಣ್ಣು ಲವಣಯುಕ್ತ ಆಗ್ತದ, ಸವಳ ಆಗ್ತದ, ಜೌಗ ಆಗ್ತದ, ಇಂಥ ಒಂದು ಪರಿಸ್ಥಿತಿಯೊಳಗೆ ನಾವು ಯಾವ ರೀತಿ ಸುಧಾರಣಾ ಕ್ರಮಗಳನ್ನ ಕೈಗೊಳ್ಳಬೇಕು, ಮತ್ತೆ ಯಾವ ರೀತಿಯಾದಂತಹ ನಮ್ಮ ಕೃಷಿ ಬೆಳೆಗಳನ್ನ ಯಾವ ರೀತಿ ಬದಲಾವಣೆ ಮಾಡಿಕೊಂಡು ನಾವು ಮಣ್ಣಿನ ಆರೋಗ್ಯವನ್ನ ಮತ್ತೆ ಹಳಿಗೆ ತರುವುದಕ್ಕೆ ಸಾಧ್ಯದ ಅನ್ನುವಂತಹ ವಿಚಾರದ ಬಗ್ಗೆ ಸಾಕಷ್ಟು ಪ್ರಾಯೋಗಿಕವಾದಂತಹ ಒಂದು ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ. ಇಲ್ಲಿವರೆಗೂ ಬಂದು ನಮ್ಮ ಎಲ್ಲ ರೈತ ಮಿತ್ರರ ಜೊತೆಗೆ ತಾವು ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸೋಮಶೇಖರೇ, ನನಗೂ ಕೂಡ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಈ ತನಕ ಮಣ್ಣು ಮತ್ತು ನೀರಿನ ಆರೋಗ್ಯ ಕುರಿತು ಮಣ್ಣು ವಿಜ್ಞಾನಿಯಾದ ಡಾ ಸರ್ವಜ್ಞ ಸಾಲಿಮಠ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಳಿ. ಈಗ ಕೇಳಿ ರಾಣಿ ಎನ್ ಬಂಡಕಾರ್ ಮತ್ತು ಸಂಗಡಿಗರಿಂದ ಒಂದು ಡೊಳ್ಳಿನ ಪದ. ಏಳವ್ವ ತಾಯಿ ಕನ್ನವ್ವ ಮಾಳಪ್ಪ ಕರವುದು ಕೊಂಡಾನ ಹೋವ. ಏಳವ್ವ ತಾಯಿ ಕನ್ನವ್ವ ಮಾಳಪ್ಪ ಗುರು ಸೇವಾ ಮಾಡಪ್ಪ ತರಬಹುದು ಕಂಠ.